ಸಿ ಸರ್ಕಾರದ ವಿರುದ್ದ ಜನಾಂದೋಲನಕ್ಕೆ ಬಿಜೆಪಿ ನಿರ್ಧಾರ. ಹಾಗೂ ಹಳ್ಳಿಗಳಲ್ಲಿ ಕುಡಿಯುವ ನೀರು ಸಮಸ್ಯೆ ತಲೆದೋರದಂತೆ ಕ್ರಮ ವಹಿಸಿ ಅಧಿಕಾರಿಗಳಿಗೆ ಜಿಲ್ಲಾಡಳಿತಗಳಿಂದ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಣ್ಣಿನ ಆರೋಗ್ಯಕ್ಕಾಗಿ ಹಸಿರೆಲೆ ಗೊಬ್ಬರಗಳು, ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಪ್ರಮೋದ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಆರೋಗ್ಯಕ್ಕಾಗಿ ಹಸಿರೆಲೆ ಗೊಬ್ಬರಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಪ್ರಮೋದ್ ಅವರು. ಪ್ರಮೋದ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಸಿರೆಲೆ ಗೊಬ್ಬರಗಳ ಬಗ್ಗೆ ನಾವು ಮಾತನಾಡ್ತಾ ಇರ್ತೀವಿ, ಆಗಾಗ್ಗೆ ಕೇಳ್ತಾ ಇರ್ತೀವಿ. ಇತ್ತೀಚೆಗೆ ಹಸಿರೆಲೆ ಗೊಬ್ಬರಗಳು ಹೆಚ್ಚು ಮಹತ್ವವನ್ನು ಕೂಡ ಪಡೆದುಕೊಂಡಿದ್ದಾವೆ. ಯಾವಾಗ ನಮ್ಮ ಕೊಟ್ಟಿಗೆಯಲ್ಲಿ ಹಸುಗಳ ಸಂಖ್ಯೆ ಕಡಿಮೆ ಆಯಿತೋ ಹಸಿರೆಲೆ ಗೊಬ್ಬರಕ್ಕೆ ಇವತ್ತು ಬೇಡಿಕೆ ಜಾಸ್ತಿ ಆಗಿರ್ತಕ್ಕಂಥದ್ದು. ಹಸಿರೆಲೆ ಗೊಬ್ಬರ ಅಂತ ಅಂದ್ರೆ ಏನ್ ಸರ್? ಸರಿಗೆ ಹಸಿರೆಲೆ ಗೊಬ್ಬರ ಅನ್ನೋದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಯಾವುದೇ ಒಂದು ಗಿಡದ ಭಾಗ ಅದು ಹಸಿರಾಗಿರ್ತಕ್ಕಂಥದ್ದು, ಅದ್ರ ಕಾಂಡ ಆಗಿರ್ಬೋದು ಅಥವಾ ಬೇರಾಗಿರ್ಬೋದು, ಯಾವುದು ಬೇಗ ಕೊಳೆಯುತ್ತೋ ಆ ತರದ ಪದಾರ್ಥಗಳನ್ನ ನಾವು ಮಣ್ಣಿಗೆ ಸೇರಿಸೋದೆ ಒಂದು ಹಸಿರೆಲೆ ಗೊಬ್ಬರ ಅಂತ ಹೇಳ್ಪಡುತ್ತೆ ಸರ್. ಯಾಕಂದ್ರೆ ಹಸಿರಾಗಿದ್ದಾಗ ನಾವು ಮಣ್ಣಿಗೆ ಸೇರಿಸಿದ್ರೆ ಅದು ಬೇಗ ಒಂದು ಕಳೆತು ಅದು ಪೋಷಕಾಂಶಗಳನ್ನ ಬಿಡುಗಡೆ ಮಾಡಿ ಮಣ್ಣಿನ ಆರೋಗ್ಯನ ಕಾಪಾಡ್ಕೊಳ್ತಕ್ಕಂತ ಒಂದು ಕೆಲಸನ ಈ ಹಸಿರೆಲೆ ಗೊಬ್ಬರ ಮಾಡುತ್ತೆ ಸರ್. ಈಗ ಸಾಮಾನ್ಯವಾಗಿ ನಾವು ಮಣ್ಣಿನ ಆರೋಗ್ಯಕ್ಕೆ ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಒಂದು ಒತ್ತು ಕೊಡ್ತಾ ಇದೀವಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಾವು ಬಳಸ್ತಕ್ಕಂತ ಒಂದು ರಾಸಾಯನಿಕಗಳು. ಯಾಕಂದ್ರೆ ನಮ್ಗೆ ಈಗಿರ್ತಕ್ಕಂತ ನಮ್ಮ ವ್ಯವಸಾಯದಲ್ಲಿ ನಮ್ಗೆ ನಾವು ಹೆಚ್ಚಿನ ಉತ್ಪಾದನೆ ಮಾಡೋದಂತದ್ದು ಪ್ರತಿಯೊಬ್ಬ ರೈತನ ಒಂದು ಧರ್ಮ. ಸೊ ಹಾಗಾಗ್ಬಿಟ್ಟು ಆ ಒಂದು ನಿಟ್ಟಿನಲ್ಲಿ ರೈತರು ರಾಸಾಯನಿಕಗಳ ಮೇಲೆ ಸ್ವಲ್ಪ ಅವಲಂಬಿತರಾಗ್ತಕ್ಕಂಥದ್ದು ಒಂದು ಕಾರಣ. ಎರಡನೇದೇನಂತ ಹೇಳಿದ್ರೆ, ಮುಖ್ಯವಾಗಿ ನಮ್ಮ ಭೂಮಿಯಲ್ಲಿ ಸಾವಯವ ಅಂಶ ಕಡಿಮೆ ಆಗ್ತಿದೆ. ಯಾಕಂದ್ರೆ ಕೊಟ್ಟಿಗೆ ಗೊಬ್ಬರ, ತಾವಾಗ್ಲೇ ಹೇಳ್ದಂಗೆ ಕೊಟ್ಟಿಗೆ ಗೊಬ್ಬರ ಹಾಕ್ತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಕೊಟ್ಟಿಗೆ ಗೊಬ್ಬರಕ್ಕೆ ಪರ್ಯಾಯವಾಗಿ ನಾವು ನೋಡೋದಾದ್ರೆ ಒಳ್ಳೆ ಗೊಬ್ಬರ ಅಂತ ಹೇಳಿದ್ರೆ ಈ ಒಂದು ಹಸಿರೆಲೆ ಗೊಬ್ಬರ ಸರ್. ಇದನ್ನ ನಾವು ಹಸಿರೆಲೆ ಗೊಬ್ಬರ ಅಂತ ಹೇಳಿ ಕರಿತೀವಿ. ಒಟ್ಟಿಗೆ ಈ ಗಿಡಗಳಲ್ಲಿ ಇರತಕ್ಕಂತ ಹಸಿರು ಭಾಗವನ್ನ ಮಣ್ಣಿಗೆ ಸೇರಿಸತಕ್ಕಂತ ಪೋಷಕಾಂಶವನ್ನ ಹೆಚ್ಚಳ ಮಾಡುವಂತಹ ಒಂದು ಕ್ರಮವನ್ನ ನಾವು ಹಸಿರೆಲೆ ಗೊಬ್ಬರ ಅಂತ ಹೇಳಿ ಕರಿತೇವೆ. ಈ ಹಸಿರೆಲೆ ಗೊಬ್ಬರಗಳನ್ನ ತಯಾರಿ ಮಾಡ್ತಕ್ಕಂಥದ್ದು ಹೇಗೆ ಅಂತೀರಿ? ಈ ಹಸಿರೆಲೆ ಗೊಬ್ಬರ ಅಂದ ತಕ್ಷಣ ಇದರಲ್ಲಿ ಎರಡು ವಿಧ ಬರುತ್ತೆ ಸರ್. ಒಂದು, ಅದೇ ಭೂಮಿಯಲ್ಲಿ ಈ ಗಿಡಗಳನ್ನ ಬೆಳೆದು ಅಲ್ಲೇ ಸೇರಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದು ಹಸಿರು ಗೊಬ್ಬರ ಅಂತ ಅನ್ಸ್ಕೊಳತ್ತೆ ಸರ್. ಅದಕ್ಕೆ ಬರ್ತಕ್ಕಂಥದ್ದು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಉದಾಹರಣೆಗೆ ನಮ್ಮ ಡಯಂಚ, ಅಪ್ಸೆಣಬು, ಅಲಸಂದೆ, ಹುರುಳಿ, ಹೆಸರು, ಉದ್ದು, ಹೀಗೆ ಯಾವುದೇ ದ್ವಿದಳ ಧಾನ್ಯಗಳಾಗಿರ್ಬೋದು, ಕೆಲವೊಂದು ಏಕದಳ ಧಾನ್ಯಗಳು ಕೂಡ ನಾವು ಈ ಒಂದು ಅಲ್ಲೇ ಭೂಮಿಲಿ ಬೆಳೆದ್ಬಿಟ್ಟು ಅವು ಹೂ ಬಿಡೋ ಹಂತದಲ್ಲಿ ನಾವು ಅವನ್ನ ಮಣ್ಣಲ್ಲಿ ಸೇರ್ಸೋದಿದೆಯಲ್ಲ, ಇದು ಒಂದು ಹಸಿರೆಲೆ ಗೊಬ್ಬರ ಅಂತ ಆಗುತ್ತೆ. ಇದ್ರ ಜೊತೆ ಇನ್ನೊಂದು ವಿಧಾನ ಏನಂತ ಹೇಳಿದ್ರೆ, ನಮ್ಮ ಭೂಮಿ ಅಂದ್ರೆ ನಾವು ಉಳುಮೆ ಮಾಡ್ತಕ್ಕಂಥ ಭೂಮಿನ ಬಿಟ್ಟು, ಬೆಳೆ ಬೆಳೀತಕ್ಕಂಥ ಭೂಮಿನ ಬಿಟ್ಟು, ಅದ್ರ ಬದಗಳಲ್ಲಿ ಅಥವಾ ಖಾಲಿ ಜಾಗದಲ್ಲಿ ಕೆರೆ ಕಟ್ಟೆ ಹತ್ರ ಬೆಳೆದಿರ್ತಕ್ಕಂಥ ಜಾಗದಿಂದ ಅಲ್ಲಿಂದ ಒಂದು ಹಸಿರು ಗಿಡಗಳನ್ನ ತಗೊಂಬಂದು ಭೂಮಿಗೆ ಸೇರ್ಸೋದಿದೆಯಲ್ಲ, ನಮ್ಮ ಒಂದು ಬೆಳೆ ಬೆಳೀತಕ್ಕಂಥ ಭೂಮಿಗೆ ಸೇರ್ಸೋದಿದೆಯಲ್ಲ, ಅದನ್ನ ಹಸಿರೆಲೆ ಗೊಬ್ಬರ ಅಂತ ಕರಿತೀವಿ. ಸೊ ಇದರಲ್ಲಿ ಬರ್ತಕ್ಕಂಥದ್ದು ಮುಖ್ಯವಾಗಿ ನಮ್ಗೆ ಗೊಬ್ಬರದ ಗಿಡ, ಇಂಗ್ಲಿಷ್ ಅಲ್ಲಿ ಗ್ಲೇರಿಸಿಡಿ ಅಂತ ಅನ್ಸ್ಕೊಳತ್ತೆ, ಅದು ಬಹಳ ಒಂದು ಒಳ್ಳೆ ಗಿಡ. ಅದ್ರ ಜೊತೆಗೆ ನಮ್ಮ ಹೊಂಗೆ, ಬೇವು, ಎಕ್ಕದ ಗಿಡ, ಕೆಲವು ಟೈಮ್ ಪಾರ್ಥೇನಿಯಮ್, ಹೂ ಬಿಡೋದಕ್ಕಿಂತ ಮುಂಚೆ ಪಾರ್ಥೇನಿಯಮ್, ಆಮೇಲೆ ತಗ್ಚೆ ಅಂತಾರೆ. ಯಾಕಂದ್ರೆ ಇವೆಲ್ಲವೂ ಕೂಡ ಅತಿ ಹೆಚ್ಚು ಜೀವರಾಶಿನ ಬಿಡ್ತಕ್ಕಂಥ ಗಿಡಗಳು. ಎಷ್ಟಂತ ಹೇಳಿದ್ರೆ ನಮಗೆ ಸುಮಾರು 1 ಮೀಟರ್ ಸ್ಕ್ವೇರ್ಗೆ ನಮಗೆ 10-12 ಕೆಜಿ ಅಷ್ಟು, ಅಂದ್ರೆ 3 ಅಡಿ ಉದ್ದ 3 ಅಡಿ ಅಗಲ ಜಾಗದಲ್ಲಿ 10-12 ಕೆಜಿ ಅಷ್ಟು ಒಂದು ಜೀವರಾಶಿ ನಮಗೆ ಸಿಕ್ತಕ್ಕಂಥದ್ದಾಗುತ್ತೆ. ಅದನ್ನ ನಾವು ಭೂಮಿಗೆ ಸೇರಿಸಿದ್ರೆ ಬಹಳ ಉತ್ತಮ ಆಗುತ್ತೆ. ಇದು ಹಸಿರೆಲೆ ಗೊಬ್ಬರದ ವಿಧಾನಗಳು ಸರ್. ಹೀಗೆ ನಾವು ಹಸಿರೆಲೆ ಗೊಬ್ಬರವನ್ನ ತಯಾರಿಯನ್ನ ಮಾಡಿಕೊಳ್ಬಹುದು. ಹಸಿರೆಲೆ ಗೊಬ್ಬರಕ್ಕಾಗಿ ಗಿಡಗಳನ್ನು ನಾವು ಹೇಗೆ ಆಯ್ಕೆ ಮಾಡ್ಕೋಬೇಕು, ಯಾವ್ಯಾವ ಅಂಶಗಳನ್ನ ಪರಿಗಣನೆಯನ್ನ ಮಾಡಬೇಕಾಗುತ್ತೆ? ಈಗ ನಾವು ಹೇಳಿದ್ರೆ ಒಂದು ಮಣ್ಣಿನ ಒಂದು ಆರೋಗ್ಯ ಅಂತ ಹೇಳಿದ್ವಲ್ಲ, ಈ ಮಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಳೋದ್ರಲ್ಲಿ ಈ ಒಂದು ಹಸಿರೆಲೆ ಗೊಬ್ಬರ ಒಂದು ಬಹುಮುಖ್ಯವಾದಂತ ಪಾತ್ರ ವಹಿಸುತ್ತೆ ಅಂತ ನಾವು ತಿಳ್ಕೊಂಡ್ವಿ ಸರ್. ಅದು ಯಾವ್ಯಾವ ರೀತಿ ವಹಿಸುತ್ತೆ ಅಂತ ಹೇಳೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ, ಯಾವುದೇ ಒಂದು ಆರಿಸಬೇಕಾದ್ರೆ ಏನೇನ್ ಕ್ರಮಗಳು ನೋಡಬೇಕು ಅನ್ನೋದಾದ್ರೆ, ಮೊದಲನೇದಾಗಿ ಅದು ಬೇಗ ಬೆಳೀತಕ್ಕಂಥದ್ದು, ವೇಗವಾಗಿ ಬೆಳಿಬೇಕು, ಬೇಗ ಬೆಳಿಬೇಕು. ಇವು ಹಸಿರೆಲೆ ಗೊಬ್ಬರಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಎರಡು. ಆಮೇಲೆ ಎಲ್ಲವೂ ಕೂಡ ಆದಷ್ಟು ಕೂಡ ಒಂದು ಈ ಬೇಳೆ ಕಾಳುಗಳ ಜಾತಿಗೆ ಸೇರಿರ್ತಕ್ಕಂಥ ಗಿಡಗಳಾದ್ರೆ ಬಹಳ ಒಳ್ಳೇದು. ದ್ವಿದಳ ಧಾನ್ಯಗಳ ಜಾತಿಗೆ ಸೇರಿದಾದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಅವನ್ನ ನಾವು ಇಂಗ್ಲಿಷ್ ಅಲ್ಲಿ ಲೆಗ್ಯುಮಿನಸ್ ಅಂತ ಕರಿತೀವಿ. ಅದರ ಬೇರುಗಳಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ರೈಸೋಬಿಯಂ ಗಂಟು ಅಂತ ಕರಿತೀವಿ ಸರ್. ಅದನ್ನ ಸಾರಜನಕದ ಗಂಟು ಅಂತಾನು ಕೂಡ ಕರಿತೀವಿ. ನೋಡಿ, ನಮ್ಮ ವಾತಾವರಣದಲ್ಲಿ ಸಾಕಷ್ಟು ಪ್ರಮಾಣದ ಸಾರಜನಕ ಇದೆ. ದ್ವಿದಳ ಧಾನ್ಯಗಳು ಜಾತಿಗೆ ಸೇರಿದಾದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಅವನ್ನ ನಾವು ಇಂಗ್ಲಿಷ್ ಅಲ್ಲಿ ಲೆಗ್ಯುಮಿನಸ್ ಅಂತ ಕರಿತೀವಿ. ಅದರ ಬೇರುಗಳಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ರೈಸೋಬಿಯಂ ಗಂಟು ಅಂತ ಕರಿತೀವಿ ಸರ್. ಅದನ್ನ ಸಾರಜನಕದ ಗಂಟು ಅಂತಾನು ಕೂಡ ಕರಿತೀವಿ. ನೋಡಿ, ನಮ್ಮ ವಾತಾವರಣದಲ್ಲಿ ಸಾಕಷ್ಟು ಪ್ರಮಾಣದ ಸಾರಜನಕ ಇದೆ. 70% ಒಣಗೋವರೆಗೂ ಕಾಯಬಾರದು. ಒಣಗೋವರೆಗೂ ಕಾಯ್ತು ಅಂದ್ರೆ ಅದು ಅದರಲ್ಲಿರ್ತಕ್ಕಂತ ಹರಿತ್ವನ್ನ ಕಳ್ಕೊಂಡ್ಬಿಡುತ್ತೆ ಅಲ್ವಾ, ಅವಾಗ ಕೊಳೆಯೋದು ಲೇಟ್ ಆಗ್ಬಿಡುತ್ತೆ. ಲೇಟ್ ಆಗುತ್ತೆ, ಹೌದು. ಸೊ ಹಾಗಾಗ್ಬಿಟ್ಟು ನಾನು ಹಸಿರೆಲೆ ಗೊಬ್ಬರ ಅಂದ ತಕ್ಷಣ ನನ್ನ ತಲೆಯಲ್ಲಿ ಬರೋದು ಅಂತ ಹೇಳಿದ್ರೆ ಒಂದು ಅಪ್ಸೆಣಬು, ಡೈಂಚನ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ. ಅಲಸಂದೆನೂ ಕೂಡ ಬಹಳ ಒಳ್ಳೆ ಒಂದು ಹಸಿರೆಲೆ ಗೊಬ್ಬರ. ಅಲಸಂದೆನೂ ಕೂಡ ಬಳಸ್ಕೋಬಹುದು. ಡಯಾಂಚ ಮತ್ತೆ ಇದು ಕೂಡ ಹೆಚ್ಚು ಅನುಕೂಲವನ್ನ ಮಾಡುತ್ತೆ. ಈ ಹಸಿರು ಗೊಬ್ಬರವನ್ನ ಬಳಸ್ತಕ್ಕಂತ ಸಂದರ್ಭದಲ್ಲಿ ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ? ಈಗ ನಾನು ಹೇಳಿದೆ ಹೂ ಬಿಡೋ ಟೈಮಲ್ಲಿ ನಾನು ಹಾಕ್ಬೇಕು ಅಂತೇಳಿ. ಸೊ ಅದನ್ನೇ ನಾನು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಒಂದು ನಾವು ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಒಂದು ಮುಂಗಾರನ್ನ ನೋಡ್ಕೋಬೇಕು. ಈಗ ನಮ್ಗೆ ಇರ್ತಕ್ಕಂಥವೆಲ್ಲವೂ ಕೂಡ ಒಂದು ನೀರಾವರಿ ಇತ್ತು ಅಂದಾಗ ನಮ್ಗೆ ಏನು ತೊಂದರೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇದು ಕೂಡ 40-45 ದಿನ ನಾವು ಬೆಳೆಸ್ಬಿಟ್ಟು ಭೂಮಿಗೆ ಹಾಕ್ತೀವಿ. ನಾವು ಮುಂಗಾರು ಸ್ಟಾರ್ಟ್ ಆದಾಗ ನಾವೇನಾದ್ರೂ ಬಿತ್ತನೆ ಮಾಡ್ಕೊಂಡ್ರೆ ಯಾವ್ದನ್ನ ಹಸಿರೆಲೆ ಗೊಬ್ಬರಗಳನ್ನ, ನಮ್ದು ಆಲ್ಮೋಸ್ಟ್ ಅದು 40 ದಿನ ಅಂದ್ರೆ 1.5 ತಿಂಗಳವರೆಗೂ ನಮಗೆ ಲಾಸ್ ಆಗುತ್ತೆ. ಹಾಗಾಗ್ಬಿಟ್ಟು ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಮಾಗಿ ಉಳುಮೆ ಮಾಡಿರ್ತೀವಲ್ವಾ, ಮಾಗಿ ಉಳುಮೆ ಮಾಡಿ ಮೊದಲನೇ ಮಳೆಗೇನೆ ಹಸಿರೆಲೆ ಗೊಬ್ಬರಗಳನ್ನ ಭೂಮಿಗೆ ಚೆಲ್ಬಿಡ್ಬೇಕು. ಖುಷ್ಕಿ ಬೇಸಾಯ ಆಗಿರ್ಬೋದು, ತೋಟ ಆಗಿರ್ಬೋದು, ಅಥವಾ ಯಾವುದೇ ಒಂದು ಬೆಳೆ ಇಟ್ಟತಕ್ಕಂಥ ಭಾಗದಲ್ಲಿ ಮೊದಲನೇ ಮಳೆಗೇನೆ ನಾವು ಈ ಹಸಿರೆಲೆ ಗೊಬ್ಬರ ಹಾಕೊಂಡಾಗ 2-3 ಮಳೆಗೆ ಸಿಕ್ತು ಅಂದಾಗ ಅದು ಚೆನ್ನಾಗಿ ಬೆಳೆದಿರುತ್ತೆ. ನಾವು ಬೆಳೆ ಇಡೋ ಸಂದರ್ಭದಲ್ಲಿ 1 ವಾರ ಮುಂಚೆ ನಾವು ಭೂಮಿಗೆ ಸೇರಿಸ್ಬಿಟ್ಟು ಉಳುಮೆ ಮಾಡ್ತಕ್ಕ ಹಸಿರೆಲೆ ಗೊಬ್ಬರಗಳನ್ನ ಭೂಮಿಗೆ ಚೆಲ್ಬಿಡ್ಬೇಕು. ಖುಷ್ಕಿ ಬೇಸಾಯ ಆಗಿರ್ಬೋದು, ತೋಟ ಆಗಿರ್ಬೋದು, ಅಥವಾ ಯಾವುದೇ ಒಂದು ಬೆಳೆ ಇಟ್ಟತಕ್ಕಂಥ ಭಾಗದಲ್ಲಿ ಮೊದಲನೇ ಮಳೆಗೇನೆ ನಾವು ಈ ಹಸಿರೆಲೆ ಗೊಬ್ಬರ ಹಾಕೊಂಡಾಗ 2-3 ಮಳೆಗೆ ಸಿಕ್ತು ಅಂದಾಗ ಅದು ಚೆನ್ನಾಗಿ ಬೆಳೆದಿರುತ್ತೆ. ನಾವು ಬೆಳೆ ಇಡೋ ಸಂದರ್ಭದಲ್ಲಿ 1 ವಾರ ಮುಂಚೆ ನಾವು ಭೂಮಿಗೆ ಸೇರಿಸ್ಬಿಟ್ಟು ಉಳುಮೆ ಮಾಡ್ತಕ್ಕ ಬ್ಯಾಕ್ಟೀರಿಯಾಗಳಿದಾವೆ ಸರ್ ಅಲ್ವರ. ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ತಿಂತಕ್ಕಂಥ ಆಹಾರನ ಅದು ಶಕ್ತಿ ರೂಪದಲ್ಲಿ ನಮ್ಮ ಒಂದು ರಕ್ತಕ್ಕೆ ಒದಗಿಸ್ತಕ್ಕಂಥ ಕೆಲಸ ಮಾಡ್ತಿರುತ್ತೆ. ಸೊ ಅದೇ ತರ ಮಣ್ಣಲ್ಲೂ ಕೂಡ ಈ ಸೂಕ್ಷ್ಮಾಣುಜೀವಿಗಳು ತುಂಬಿ ತುಳುಕ್ತಿರ್ಬೇಕು. ಒಂದ್ ಹಿಡಿ ಮಣ್ಣಲ್ಲಿ ಕೋಟ್ಯಾನುಕೋಟಿ ಸೂಕ್ಷ್ಮಾಣುಜೀವಿಗಳು ಇರಬೇಕು ಅಂತ ಹೇಳ್ತೀವಿ ನಾವು. ಸಿಕ್ತಕ್ಕಂಥ ರೂಪದಲ್ಲಿ ಈಗ ನಾವು ರಂಜಕ ಅಂತ ಹೇಳ್ತೀವಿ, ರಂಜಕ ನಾವು ಯಾವುದೇ ರೂಪದಲ್ಲಿ ಭೂಮಿಗೆ ಹಾಕಿದ ತಕ್ಷಣ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಸಿಗೋದಿಲ್ಲ ಸರ್. ಅದೊಂದು ಕರಗದೇ ಇರತಕ್ಕಂಥ ರೂಪದಲ್ಲಿ ಬದಲಾವಣೆ ಆಗ್ಬಿಡುತ್ತೆ. ಆ ಕರಗಿಸ್ತಕ್ಕಂಥ ಕೆಲಸ ಯಾವ್ದು ಮಾಡುತ್ತೆ ಅಂದ್ರೆ ಈ ಒಂದು ಸೂಕ್ಷ್ಮಾಣುಜೀವಿಗಳು ಮಾಡುತ್ತೆ. ಅದೇ ತರ ರಂಜಕ ಆಗಿರ್ಬೋದು ಅಥವಾ ಬೇರೆ ಸೂಕ್ಷ್ಮಾಣುಜೀವಿಗಳಾಗಿರ್ಬೋದು, ಬೇರೆ ಪೋಷಕಾಂಶಗಳಾಗಿರ್ಬೋದು, ಇವೆಲ್ಲವೂ ಕೂಡ ಕರಗಿಸಿ ಗಿಡಗಳಿಗೆ ಸಿಕ್ತಕ್ಕಂಥ ಕೆಲಸ ಮಾಡುತ್ತೆ. ಹಾಗಾಗ್ಬಿಟ್ಟು ಇದು ಜೈವಿಕ ಅಂದ ತಕ್ಷಣ ಸೂಕ್ಷ್ಮಾಣುಜೀವಿಗಳು, ಅದ್ರ ಜೊತೆಗೆ ಎರೆಹುಳು ಸಂಖ್ಯೆ ಜಾಸ್ತಿ ಆಗುತ್ತೆ. ಆಮೇಲೆ ಬೇರೆ ಬೇರೆ ಒಂದು ಭೂಮಿಲಿ ವಾಸಿಸ್ತಕ್ಕಂಥ ಹಲವಾರು ಕೀಟಗಳು, ಆಮೇಲೆ ಹಾವು, ಕಪ್ಪೆ, ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್. ಸೊ ಅದು ನಮಗೆ ಅನುಕೂಲ ಅದು. ಹೀಗೆ ಈ ಜೈವಿಕ ಗುಣ ಧರ್ಮದ ಮೇಲೆಯೂ ಕೂಡ ಇದು ಪರಿಣಾಮವನ್ನು ಉಂಟು ಮಾಡುತ್ತೆ. ಹಾಗಾಗಿ ಈ ಹಸಿರೆಲೆ ಗೊಬ್ಬರ ಅನ್ನೋಂಥದ್ದು ಬಹಳ ಮುಖ್ಯ, ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದ್ದಾವೆ. ಅದು ಕೂಡ ಈಗಿನ ಕಾಲಘಟ್ಟಕ್ಕೆ ಇವು ಹೆಚ್ಚು ಪ್ರಸ್ತುತ ಅಂತ ಹೇಳಿ ಅನ್ಸುತ್ತೆ. ಇದರ ಬಳಕೆಯನ್ನ ಮಾಡಿಕೊಳ್ಬಹುದು. ಇನ್ನು ಈ ತೋಟಗಾರಿಕೆ ಬೆಳೆಗಳು ತಾವಾಗ್ಲೇ ಹೇಳಿದಾಗೆ ಹೆಚ್ಚಾಗಿದಾವೆ. ಈಗ ಅಡಿಕೆ, ತೆಂಗು, ಇನ್ನು ಬೇರೆ ತರದ ಹಣ್ಣಿನ ಹಂಪಲು ಬೆಳೆಗಳನ್ನ ಹೆಚ್ಚಾಗಿ ಬೆಳೆದುಕೊಳ್ತಾರೆ. ಸಾಮಾನ್ಯವಾಗಿ ನಾವು ಇದನ್ನ ದೀರ್ಘಾವಧಿ ಬೆಳೆಗಳು ಅಂತ ಹೇಳಿ ಕರಿತೇವೆ, ಅಥವಾ ಬಹುವಾರ್ಷಿಕ ಬೆಳೆಗಳು ಅಂತಲೂ ಕೂಡ ಕರಿತೇವೆ. ಕರೆಕ್ಟ್ ಆಗಿ ಸಿಗೋದಿಲ್ಲ ಸರ್.